ನೀವೇನ್ ಖರ್ಚು ಕೇಳಕಟ್ಟಿರ್ಲ ನಿಮ್ಮಂತ ಇರ್ಲಿ ನಾವಲ್ಲ ಮೊಸರು ಮಾರುವಂತ ಹುಚ್ಚು ಗೌಳಿಗಿತ್ತಿ ಅಂತ ನೋಡ ಹುಚ್ಚು ಗೌಳಿಗಿತ್ತಿ ನಾ ಹೇಳಿದ್ದು ಹುಚ್ಚಲ್ಲ ಹುಚ್ಚ ಅಂದ್ರೆ ಏನು ಏನು ಎಲ್ಲರಲ್ಲಿ ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂತಾರ ನೋಡ ಹೆಚ್ಚಿನ ಕುಲದ ಗೌಳಿಗಿತ್ತಿ ಇರ್ಲಮ್ಮ ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂದ ಮೇಲೆ ಇವತ್ತೇನೇನು ತಂದೆರಿವ ಯಾವತ್ತು ಎಲ್ಲ ಯಾವತ್ತು ಎಲ್ಲ ಎಲ್ಲ ಯಾವತ್ತು ಎಲ್ಲ ಅಂದ್ರೆ ಯಾವತ್ತು ಎಲ್ಲ ಅಂದ್ರೆ ನಿನ್ ಗೊತ್ತಾಗಿಲ್ಲ ಹಾಲು ಹಾಲು ಮೊಸರು ಮೊಸರು ಬೆಣ್ಣೆ ಬೆಣ್ಣೆ ಮಜ್ಜಿಗೆ ಬಂದ್ರಮ್ಮ ಇರ್ಲಮ್ಮ ಹಾಲು ಮೊಸರು ತಂದವ್ರು ಅಂದ್ರೆ ತಾವೇಮ್ಮ ಹೌದೌದು ಇರ್ಲಮ್ಮ ಹಾಲು ಮೊಸರು ತಂದರೆ ಅಂದ ಮೇಲೆ ಇವತ್ತೇನೇನು ತಂದರಿವ ಹಾಲು ಮೊಸರು ಎಲ್ಲ ತಂದ್ರೆ ನಿನಗೇನು ಬೇಕಾಗಿದೆ ಈಗ ಇವತ್ತು ನಮಗೆ ಬೇಕಾಗಿದೆ ತಮಗೆ ಗಟ್ಟಿ ಪದಾರ್ಥ ಏನು ಗುರ್ತಿಲ್ಲವ ಇಲ್ಲ ಇಲ್ಲ ಮೊಸರೇವ ಮೊಸರ ಹೌದಮ್ಮ ಮೊಸರಾದ್ರೂ ಅದ ಮೊಸರಾದ್ರೂ ಅದ ಮೊಸರು ಬಂದು ಎಂತದ್ದು ಎಂತದ್ದು ಮತ್ತು ಯಾತರದು ಮತ್ತು ಯಾತರದು ಹೇಳ್ಬೇಕಲ್ಲ ಹೌದಮ್ಮ ಕೇಳು ಹೇಳ್ರೆ Yeah. ಬಡವರು ಊಟ ಮಾಡುವಂತ ಪದಾರ್ಥ ಅಮ್ಮ. ಬಡವರು ಊಟ ಮಾಡುವಂತ ಪದಾರ್ಥ ಅಂದ್ರೆ ಏನು? ಗೊತ್ತಲ್ಲ ಇವ ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ ಅಮ್ಮ. ನನ್ನಲ್ಲಿ ಮಜ್ಜಿಗೆ ಅಂತ ಎರಡು ನಮೂನಿ ಮಜ್ಜಿಗೆ ಅವ. ಎರಡು ನಮೂನಿ ಅದಾವ್ರಿ? ಯಾವ್ಯಾವ ಯಾವ್ಯಾವ? ಸ್ವಚ್ಛವಾದ ಹಿಂಗ ಸುಂಟಿ ಆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಮ್ಮ. ಕಡೆಗೆ ಗ್ರಾಮಕ್ಕೆ ಬಂದು ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡವಾ. ನೋಡಮ್ಮ, ಆ ಯಾವ ಕುರಿಗಳು ಭೀಮನ ಸಾಕ್ಷಿಯಾಗಿ ಹೇಳ್ತೀರ ಅಂದ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡ್ತೀಯಲ್ಲ, ವ್ಯಾಪಾರ ಮಾಡ್ತೀನಿ. ತಮ್ಮ ನಾವು ಕರೆದೇವ್ರೆ ಕಡೆ ನೀವು ಕರ್ದ್ರಿ ಅಲ್ಲ ಮಣ್ಣ ಏನ್ ಹೇಳಿದ್ರಿ ನೀವ ಹೈನು ಬಂದ್ರ ತಿಳಿಸ್ ಅಂತ ಹೇಳಿರಿ. ಹೇಳಿದ್ಲ ಈಗ ಹೈನು ಬಂದಾವ, ಈಗ ಹಾಲು ಬಂದಾವ. ಬಂದಾವ ಎಲ್ಲಿ? ನಾವು ಗುರ್ತಿಲ್ಲ ಗುರ್ತಿಲ್ಲ ಹಾಲ ಅಲ್ಲಿ ಅವೆಲ್ಲ ಹಾಲ ಅವೆಲ್ಲ ಹಾಲ ಹೆಚ್ಚಕ್ಕ ಮೊಸರಿನ ಮಗಿ ಕಟ್ಟಾಳಪ್ಪ. ಈಗ ಹಾಗೇನಲ್ಲ, ಹಾಲು ತಂದವರು ಅವ್ರ ಅವ್ರ ನೀವು ಕೇಳ್ರೆ ಅವ್ರು ನಿಮಗ್ ಕೊಡ್ತಾರ. ಆಕಿನ ಕೇಳ್ತೀನಿ, ನೀವು ಆಕಿನ ಕೇಳ್ತೀರ? ಕೇಳ್ತೀನಿ. ಹಾ, ನೀವು ಕೇಳ್ರೆ ಅವ್ರು ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಕೊಡ್ತಾರೆ? ಕೊಡ್ತಾರ. ಕೇಳ್ರಲ್ಲ, ಕೇಳ್ತೀನಿ. ಹೌದನ್ರಿ? ಏನದ ಬರ್ರಿ. ಏನಾಯ್ತ್ರಿ? ಹೌದನ್ರಿ ಅಣ್ಣಿ? ಅಲ್ಲ ಹಾಗಲ್ಲ, ಅವ್ರ ಹಾಲ್ ಮೊಸರು ಧಾರಣಿ ಕೇಳಂತ ಹೇಳಿ. ಧಾರಣಿ ಧಾರಣಿ ಕೇಳ್ತಾನೆ. ಕೇಳ್ರಲ್ಲ, ಏನಮ್ಮ ತಾಯಿ ಹಾಲು ಮೊಸರು ತಂದವ್ರು ನೀವೇನು? ಹಾಲು ಮೊಸರು ತಂದವ್ರಣ ತಗೊಳ್ಳೋಣ ಏನಮ್ಮ. ನಾವಲ್ಲ ಇರ್ಲಿವಾ? ಹಾಲು ಅದಕ್ಕೆ ತಂದರಿ, ವ್ಯಾಪಾರ ಮಾಡ್ಲಿಕ್ಕೆ ತಂದ ನೋಡವ. ವ್ಯಾಪಾರ ಅದಕ್ಕೆ ರೊಕ್ಕ ಸಲುವಾಗಿ ವ್ಯಾಪಾರ ರೊಕ್ಕ ಏನ್ ಮಾಡ್ತಿ? ಅಲ್ಲ ಹೊಟ್ಟಿಗೆ ಬೇಕಾಗಿಲ್ಲ ನವ ಹೊಟ್ಟಿಗೆ ಹೊಕ್ಕಲಿಲ್ಲ. ಏಯ್ ಇಲ್ಲ ಬಿಡ, ಇರ್ಲಿ ಬಿಡು. ಹಾ, ಹಾಲು ಯಾಕೆ ಕೊಡ್ತೀರಿ? ಹಾಲ ಹೌದು, 45 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತ ನೋಡವ. ಚಲೋ ಚಲೋ, ನಮ್ ಕಡೆ 50 ಕೊಟ್ರ ಸಿಗವಾದು. ನೀರು ಕುಡಿಸಿ ಕುಡಿಸಿ ಕೊಡ್ತಾರೆ. ಇರ್ಲಿ, ಇವ್ ಇರಲಿ, ಅಲ್ಲೇ ಇರ್ಲಿ, ಇರ್ಲಿ ನಿನ್ನ ಗಡಿಯಾಗ ಇರ್ಲಿ. ಹಾ, ಇಲ್ಲ ಮೊಸರು ಯಾಕೆ ಕೊಡ್ತಿ? ಮೊಸರು 20 ರೂಪಾಯಿ ತಾಲಿ ಕೊಡ್ತ ನೋಡವ. ಬಹಳ ಆಘಾತವ ಇದ. ಯಾಕ ಮೊಸರು 20 ರೂಪಾಯಿ ತಾಲಿ? ಇರ್ಲಿ, ತೀರಾ ಸೋಯ ಆಯ್ತದ. ಇರ್ಲಿ ಇರ್ಲಿ ಇರ್ಲಿ, ಅಲ್ಲ ಇದ್ ಮೊಸರು ಎಷ್ಟು ಸೋಯಿ ಕೊಡ್ತಾ ಹೋಗಿ ಮಾಪಿಕ್ಕದ ಹೊಸದೋ ಹಳ್ಳಿ. ಹೌದ್ಲ, ನನಗ್ ಸಂಶಯ ಬಂದದ. ಏನ ಕೇಳ್ತಲ್ಲ, ಯವ್ವ ಯಾಕ ನಿಂದ ಮಾಪನ ಹಳಿದು ಹೊಸದು? ಏನತ್ತೀನಿ, ಹೊಸ ಮಾಪಿನ ಕೊಡ್ತಾರ? ಹೋಗ, ಹೊಸ ಮಾಪ, ಹೊಸ ಮಾಪಲೆ ಕೊಡ್ತಾರ? ಒಂದ್ ಹೊಸ ಮಾಪ ಐತಿ. ಇರ್ಲಿ, ಬೆಣ್ಣೆ ಹಾಕಿ ಕೊಡ್ತೀವಿ. ಬೆಣ್ಣೆ 5 ರೂಪಾಯಿ ಒಂದ್ ಕಿಲೋ ಬೆಣ್ಣೆ ಕೊಡ್ತಾರ ನೋಡವಾ. ಬಹಳ ಚಲೋ ಆಯ್ತು. ಇದ್ರ ತೀರಾ ಸೋಯ ಆಯ್ತ್ರಿ. 600-700 ಕೊಡ್ತಾರ. ಕೊಟ್ರ ಸಿಗುವಂತ ಮೈದಾ ಕುಡಿಸಿ ಕೊಡ್ತಾರ. ಇರ್ಲಿ, ಬೆಣ್ಣೆನು ಇರ್ಲಿ, ಇನ್ನು ಮಜ್ಜಿಗೆ ಹಾಕಿ ಕೊಡ್ತೀವಿ ನೋಡವ. ಎಷ್ಟೆಲ್ಲ ವ್ಯಾಪಾರ ಮಾಡಿದ್ರ ಮಜ್ಜಿಗೆ ಅದ್ಮಸ್ ನೋಡಿ ಕೊಡ್ತಾ ಇದ್ ನೋಡವ. ಅದ್ಮಸ್ ಅದ್ಮಸ್ ಅದ್ಮಸ್ ಅದ್ಮಸ್ ಕೊಡಬಾರ್ದೇವ. ಯಾಕ ಕೊಟ್ರ ಯಾಕೆ ಕೊಡ್ಬೇಕ? ನೀವು ಒಳಗ ಬರ್ತೀರ? ಒಳಗ ನುಕ್ಸಾನ ನುಕ್ಸಾನ. ಹೌದು, ಲಾಭ ಆಗ್ಬೇಕಂದ್ರೆ ಲಾಭ ಆಗ್ಬೇಕಾದ್ರೆ ನಾನು ನೋಡಿ ಹಂಗ ಕೊಡಕ್ಕೆ. ಎಲ್ಲ ಬೇಡ, ಅಲ್ಲ ನಿನ್ನ ನೋಡಿ ಯಾರ ಹಟ್ಟಿ ಮಣ್ಣು ಕೊಡಂಗಿಲ್ಲ ನಿನ್ನ. ಎಲ್ಲ ಬೇಡ, ಹಂಗ ಯಾರು ಕೊಡದಲ್ರಿ? ಅಲ್ಲ ಇದು ಹೈನ ಮಣ್ಣದ ಇದ ಹೈನ ಊಟ ಮಾಡು ಪದ ಅಲ್ಲೇವ. ಎಲ್ಲ ಬೇಡ, ಇರ್ಲಮ್ಮ ಹೈನ ತುಗೊರ್ತಾಯ್ತಮ್ಮ. ಗೊತ್ತಾಗಿದ? ಗೊತ್ತಾಗಿದ. ಇರ್ಲಮ್ಮ ಇಂತ ಬೇರಿಕೆ ನಂತೀ ವ್ಯಾಪಾರ ಆಗೋದಿಲ್ಲ. ಮುಂದಿನ ಕೇರಿಗೆ ಹೋಗುವಂತವ್ರಾಗ್ರಿ. ಎಲ್ಲರೂ ಕೊಡ್ಕೊಂಡು ಹೋಗಿ ಬಿಡ ನೋಡಿಲ್ಲ. ಹೋಗೋಣ ಹತ್ತಿರ ನಾಡ್ದ ಬೇಡ್ರಿ, ನಾಡ್ರಿ ಹೋಗೋಣ. ಹ್ಯಾಗ ಹೋಗ್ಬೇಕಮ್ಮ? ಹ್ಯಾಗ ಹೋಗ್ಬೇಕು? ಒಳ್ಳೆ ಶೃಂಗಾರದಿಂದ. ಶೃಂಗಾರ ಅಂದ್ರೆ ಏನು? ಶೃಂಗಾರ ಅಂದ್ರೆ ಗೊತ್ತಿಲ್ಲ. ಏನು ಗೊತ್ತಾ ಇಲ್ಲ. ಒಳ್ಳೆ ಯಮಕದಿಂದ ಹೋಗ್ಬೇಕು. ಯಮಕ ಅಂದ್ರೆ ಏನು? ಶಿಸ್ತ. ಶಿಸ್ತ ಅಂದ್ರೆ ಮಸ್ತ. ಮಸ್ತ್ ಅಂದ್ರೆ ಏನು? ಅದು ಗೊತ್ತಿಲ್ಲ. ಇಲ್ಲ ಇಲ್ಲ ಅಲ್ಲ, ಯಾವ ಶಿಸ್ತು ಗೊತ್ತಿಲ್ಲ, ಮಸ್ತ್ ಮೋಸದು ಮದಕ್ಕು ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಹೆಂಗಾವ ಒಳ ಒಳ ಒಳ ಒಳ ಯಮಕದಿಂದ ಹೋಗ್ಬೇಕವ? ಯಮಕ ಅಂದ್ರೆ ಏನಮ್ಮ? ಅದು ಗುರ್ತಿಲ್ಲ. ಏನು ಗುರ್ತಿಲ್ಲ? ಉಟ್ಟಂತದಲ್ಲ ಮ್ಯಾಲ್ ಬರ್ದ ಬರ ಬರ ಬರ ಬರ. ಚೇಷ್ಟ ಮಾಡಿಬೇಡ, ಬಿಟ್ಟು ಹೇಳ್ರಿ. ಆ ಶೃಂಗಾರ ನಾನು ಗುರ್ತದ ಗುರ್ತದ. ಭರ್ಜರಿ ಭರ್ಜರಿ ಪಿತಾಮಲ ಉಟ್ಟುಕೊಂಡು ಉಟ್ಟಿಕೊಂಡು ಮಜ್ಜ ಕುಪಸವನ್ನ ತೊಟ್ಟುಕೊಂಡು ತೊಟ್ಟಿಕೊಂಡು ಮತ್ತಷ್ಟು ಆಭರಣ ಹಾಕಿಕೊಂಡು ಹಾಕಿಕೊಂಡು ನನ್ನ ಭಗವಂತನ ನಾಮ ಸ್ಮರಣೆ ಅಮ್ಮ. ಹಾ, ಭಕ್ತಲೇ ಮಾಡಿದ್ದಾದ್ರೆ ಮಾಡಿದ್ದಾದ್ರೆ ಅವನ ಅನುಗ್ರಹ ನಮಗ ಆಗ್ತದ. ಆಗ್ತದ. ಎಲ್ಲರ ಕೂಡ ಹೋಗಿ ಬಿಡ ನೋಡ್ರಿ. ಹೋಗಣ ನೋಡ್ರಿ. ಚಂದ್ರ ಗಾದೆಯ ನೋಟು ಉಂಡಾ ಮೋತನ ಕಡೆ ಉಂಡಾ ಮೋತನ ಕಡೆ

Thank you.